ರೈತರು ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ, ಕೆಲಸಗಳನ್ನು ಮಾಡ್ಕೊಳ್ಬೇಕಾಗುತ್ತೆ? ಸರ್, ಮೊದಲೇದಾಗಿ ನಾವು ಈಗ ಈ ಒಂದು ಏನು ಮುಂಗಾರು ಪೂರ್ವ ಸಿದ್ಧತಾ ಕ್ರಮಗಳು ಅಂತ ಹೇಳ್ತೀವಿ, ಇದು ರೈತರಿಗೆ ಬಹಳ ಒಂದು ಪ್ರಮುಖವಾದ ಒಂದು ಕಾರ್ಯಚಟುವಟಿಕೆ ಅಂತ ಹೇಳಿ ಭಾವಿಸ್ಬೇಕು. ಯಾಕಪ್ಪ ಅಂದ್ರೆ ನಾವು ಮುಂಗಾರಿನಲ್ಲಿ ಬೇಸಿಗೆ ಉಳುಮೆ ಅಂತ ಹೇಳ್ತೀವಿ ಅಥವಾ ಉಳುಮೆ ಮಾಡ್ಬೇಕು ಅಂತ ಹೇಳಿ ಭೂಮಿ ಸಿದ್ಧತೆ ಮಾಡ್ಕೋಬೇಕಂದ್ರೆ ಮೊದಲೇದಾಗಿ ನಾವು ಉಳುಮೆಯನ್ನ ಮಾಡ್ಬೇಕು. ಉಳುಮೆ ಮಾಡಿದ ನಂತರ ಲೆವೆಲಿಂಗ್ ಮಾಡ್ಕೋಬೇಕು, ನಂತರ ನಾವು ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಹಾಕೋಬೇಕು. ಸೊ ಈ ಮಾಗಿ ಉಳುಮೆ ಅಥವಾ ಉಳುಮೆ ಮಾಡೋ ಉದ್ದೇಶ ಏನಪ್ಪ ಅಂತಾರೆ, ನಮ್ಮ ಮೇನ್ ನಮ್ಮ ಒಂದು ಉಳುಮೆ ಮಾಡೋದ್ರಿಂದ ಬೇಸಿಗೆನಲ್ಲಿ ಭೂಮಿಯನ್ನ ಉಳುಮೆ ಮಾಡೋದ್ರಿಂದ ಆ ಭೂಮಿನಲ್ಲಿರ್ತಕ್ಕಂತ ಒಣಗಿಸುವಿಕೆ ಮತ್ತು ತೇವಾಂಶವನ್ನ ನಾವು ತಂಪಾಗಿಸುವಿಕೆಯಿಂದ ಏನಾಗುತ್ತೆ, ಮಣ್ಣು ಒಂದು ಚರ್ಲಿಂಗ್ ಆದಾಗ ಅಂದ್ರೆ ಮೇಲ್ದ ಮಣ್ಣು ಕೆಳ ಬರುತ್ತೆ, ಕೆಳ ಮಣ್ಣು ಮೇಲ್ಭಾಗ ಬರೋದ್ರಿಂದ ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಆ ಮಣ್ಣಿನ ಒಂದು ಕಣ ರಚನೆಯನ್ನ ಉತ್ತಮ ಪಡಿಸಿದಂಗೆ ಆಗ್ತದೆ. ಜೊತೆಗೆ ನಮ್ಗೆ ಮುಂದಿನ ಒಂದು ಬೆಳೆಗಳಲ್ಲಿ ಸರಿಯಾದ ಒಂದು ಬೆಳೆಯನ್ನ ಹಾಕಿದಾಗ ಅಥವಾ ಬೀಜ ಬಿತ್ತಿದಾಗ ಈ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಸರಿಯಾದ ಒಂದು ಗಾಳಿ ಆಡುವಿಕೆ ಮಣ್ಣಿನಲ್ಲಿ ಉತ್ತಮಗೊಳಿಸುತ್ತೆ. ಜೊತೆಗೆ ನಮ್ಮ ಒಂದು ಏನು ಸಸ್ಯವು ಇರ್ತವೆ, ಬೇರುಗಳಾಗಿರ್ಬೋದು, ಆ ಕಸ ಕಡ್ಡಿ ಆಗಿರ್ಬೋದು, ಇವೆಲ್ಲವೂ ಸಹ ಈ ಮಾಗಿ ಉಳುಮೆ ಮಾಡೋದ್ರಿಂದ ಆ ಪೂರ್ಣ ಪ್ರಮಾಣದಲ್ಲಿ ಕೊಳೆತು ಅದು ಗೊಬ್ಬರವಾಗಿ ಪರಿವರ್ತನೆಗೊಳ್ಳೋದ್ರಿಂದ ಈ ಒಂದು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಹೆಚ್ಚು ಆಗ್ತದೆ. ಮತ್ತೆ ಕೆಲವು ಏನಪ್ಪ ಅಂತಂದ್ರೆ ರೋಗ ಬರ್ತಕ್ಕಂತ ಕೀಟ ಮೊಟ್ಟೆಗಳಿಟ್ಟಿರ್ತವೆ, ಯಾವ ಕೀಡೆಗಳು ಅಥವಾ ರೋಗ ಸಾಯಿಲ್ ಬಾರ್ನ್ ಡಿಸೀಸಸ್ ಇರ್ತವೆ. ಸೊ ಇಂಥವು ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತದೆ, ಈ ಒಂದು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಅವುಗಳ ಒಂದು ಏನು ಸಂಖ್ಯೆ ಕ್ಷೀಣಿಸಿ ಅಥವಾ ಅವೆಲ್ಲವೂ ಸಹ ಸತ್ತೋಗ್ಬಿಟ್ಟು ಉತ್ತಮವಾಗಿ ಮಣ್ಣು ರಚನೆಗೊಳ್ತದೆ. ಸೊ ಈ ರೀತಿ ನಾವು ಮಾಡೋದ್ರಿಂದ, ಮಾಗಿ ಉಳುಮೆ ಮಾಡೋದ್ರಿಂದ ಅಥವಾ ನಾವು ಒಂದು ಉಳುಮೆ ಮಾಡೋದ್ರಿಂದ ಏನಾಗ್ತದೆ, ತುಂಬಾ ಭೂಮಿ ಹದವಾಗಿ ಇಟ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಇದಾದ್ಮೇಲೆ ನಾವು ಮೇನ್ ಏನ್ ಮಾಡ್ಬೇಕು, ಮಾಗಿ ಉಳುಮೆ ಆದ್ಮೇಲೆ ಅದನ್ನ ಲೆವೆಲಿಂಗ್ ಮಾಡ್ಕೋಬೇಕು. ಈ ಲೆವೆಲಿಂಗ್ ಮಾಡೋದ್ರಿಂದ ನಮ್ಗೇನಾಗ್ತದೆ, ಭೂಮಿಯು ಒಂದು ಸ್ಲೋಪ್ ಇರ್ತಕ್ಕಂತ ಲ್ಯಾಂಡ್ಗಳು ಏನಾಗ್ತದೆ, ಸಮ ಪ್ರಮಾಣದ ಮಣ್ಣು ಹರಡುವಿಕೆಯಿಂದ ಸರಿಯಾಗಿ ಆ ಭಾಗದಲ್ಲಿ ನಿಂತ್ಕೊಳ್ತೀವಿ. ಬಹಳ ಮುಖ್ಯವಾಗಿ ಮಾಗಿ ಉಳುಮೆಯನ್ನ ಮಾಡ್ಕೊಳ್ಬೇಕು. ಮಾಗಿ ಉಳುಮೆ ಮಾಡೋದ್ರಿಂದ ಮಣ್ಣು ಅಂದ್ರೆ ಕೆಳ ಮಣ್ಣು ಮೇಲೆ ಬರುತ್ತೆ, ಮೇಲಿನ ಮಣ್ಣು ಕೆಳಗಡೆ ಹೋಗುತ್ತೆ. ಸೊ ಇದರಿಂದಾಗಿ ಒಂದಿಷ್ಟು ಬಿಸಿಲಿಗೆ ಮಣ್ಣು ಮೈವಟ್ಟಿಕೊಳ್ಳೋದ್ರಿಂದ ಕೆಲವು ಬ್ಯಾಕ್ಟೀರಿಯಾಗಳು ಸಾಯುವ ಸಾಧ್ಯತೆಗಳಿರ್ತದೆ. ಜೊತೆಗೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಸಾಯ್ತವೆ. ಜೊತೆಗೆ ಮಣ್ಣಿನ ಸಮತಟ್ಟು ಮಾಡಿಕೊಳ್ಳೋದು ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ. ಮುಂದಿನ ಕ್ರಮಗಳು ಏನೇನು ಕೈಗೊಳ್ಬೇಕಾಗುತ್ತೆ ಡಾಕ್ಟ್ರೆ? ಸೊ ನಾವು ಈ ಬಾಗಿ ಉಳುಮೆ ಮಾಡಿದ ನಂತರ ನಾವು ಏನ್ ಮಾಡ್ತೀವಿ, ನಂತರ ನಮ್ಗೆ ಒಂದು ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಎರಚ್ಬೇಕು. ಯಾಕಪ್ಪ ಅಂದ್ರೆ ನಮ್ಮ ಒಂದು ಸಾವಯವ ಗೊಬ್ಬರಗಳು ಭೂಮಿಗೆ ಹಾಕೋದ್ರಿಂದ ಒಂದು ಈ ಒಂದು ಸಾವಯವ ಗೊಬ್ಬರದಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ನಮ್ಮ ಒಂದು ಬೆಳೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಸಿಗ್ತದೆ. ಯಾಕಪ್ಪ ಅಂದ್ರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಭೂಮಿಯ ಫಲವತ್ತತೆ ತುಂಬಾ ಕ್ಷೀಣಿಸಿದೆ. ಸಾಕಷ್ಟು ಪ್ರಮಾಣದಲ್ಲಿ ನಾವು ಮಾನೋಕ್ರಾಪಿಂಗ್ ಮಾಡ್ತಾ ಇದೀವಿ, ಆಮೇಲೆ ಒಂದೇ ತರದ ಸಾವಯವ ಗೊಬ್ಬರಗಳನ್ನು ಬಿಟ್ಟು ಈ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಬಳಕೆಯಿಂದ ಏನಾಗ್ತದೆ, ಭೂಮಿನಲ್ಲಿ ಒಂದು ಫಲವತ್ತತೆ ಕಡಿಮೆ ಆಗಿರೋದ್ರಿಂದ ನಾವು ಪ್ರತಿ ಎಕರೆಗೆ ಕನಿಷ್ಠ 3 ಟನ್ನಿನಷ್ಟು ಗೊಬ್ಬರವಾದ್ರೂ ಈ ಒಂದು ಮಾಗಿ ಉಳುಮೆ ಆದ್ಮೇಲೆ ನಾವು ಉಪಯೋಗಿಸೋದ್ರಿಂದ ತುಂಬಾ ಅನುಕೂಲ ಆಗ್ತದೆ. ಇದರಿಂದ ಒಂದು ಸಸ್ಯ ಪೋಷಕಾಂಶ ಬೆಳೆಗಳಿಗೆ ಸಿಗೋ ರೀತಿ ಮಾಡ್ತದೆ, ಜೊತೆಗೆ ಭೂಮಿನಲ್ಲಿ ಒಂದು ಸಾವಯವ ಅಂಶಗಳ ಅಥವಾ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಹೆಚ್ಚಿಗೆ ಆಗ್ಲಿಕ್ಕೆ ಈ ಒಂದು ಸಾವಯವ ಗೊಬ್ಬರವನ್ನ ಭೂಮಿಗೆ ನಂತರ ಹಾಕ್ಬೇಕಾಗ್ತದೆ ನಾವು. ಸರ್, ಈಗ ಬಹಳ ಮುಖ್ಯವಾಗಿ ಸಾವಯವ ಗೊಬ್ಬರಗಳು ಅಂದ್ರೆ ಯಾವ ಯಾವ ಮಾದರಿಯ ಗೊಬ್ಬರಗಳಾಗಿರ್ತದೆ? ಅಂದ್ರೆ ಈಗ ತಿಪ್ಪೆ ಗೊಬ್ಬರ ಒಂದು ಮಾದರಿ ಅನ್ನೋದಾದ್ರೆ ಬೇರೆ ಯಾವ ಯಾವ ಗೊಬ್ಬರಗಳನ್ನ ಸಾವಯವ ಗೊಬ್ಬರ ಅಂತ ಹೇಳಿ ಭಾವಿಸ್ಕೊಳ್ಬಹುದು? ಸಾವಯವ ಗೊಬ್ಬರ ಅಂತಂದ್ರೆ ತಿಪ್ಪೆ ಗೊಬ್ಬರ ಮೊದಲನೇದಾಗಿ, ನಂತರ ಸಿಟಿ ಕಾಂಪೋಸ್ಟ್ ಅಂತ ಸಿಗ್ತದೆ, ಆಮೇಲೆ ವರ್ಮಿ ಕಾಂಪೋಸ್ಟ್ ಅಂತ ಬರ್ತದೆ, ಆಮೇಲೆ ನಾವು ಕೆಲವು ಶುಗರ್ ಫ್ಯಾಕ್ಟರಿಯಿಂದ ಫ್ರೆಶ್ ಮೆಡ್ ಸಿಗ್ತದೆ, ಎಫ್ಲೂಯೆಂಟ್ ಸಿಗ್ತದೆ. ಸೊ ಈ ತರ ಕುರಿ ಗೊಬ್ಬರ, ಈ ತರದ ಎಲ್ಲ ಸಾವಯವ ಗೊಬ್ಬರಗಳನ್ನ ನಾವು ಬಳಕೆ ಮಾಡಬಹುದು. ಅಂದ್ರೆ ಬೆಳೆಗಳಿಗೆ ಅನುಗುಣವಾಗಿ ಈ ಗೊಬ್ಬರದ ಆಯ್ಕೆ ಮಾಡ್ಕೊಳ್ಬೇಕಾ, ಅಥವಾ ಎಲ್ಲಾ ಸಾವಯವ ಗೊಬ್ಬರಗಳ ಮಾದರಿಗಳು ಯಾವುದೇ ಬೆಳೆಗೆ ಯಾವುದೇ ಭೂಮಿಗೆ ಉಪಯೋಗವಾಗ್ತದ ಹೇಗೆ? ನಾವು ಎಲ್ಲಾ ಬೆಳೆಗಳಿಗೂ ಈ ಸಾವಯವ ಗೊಬ್ಬರ ಕಂಪಲ್ಸರಿ ಆಗಿ ನಾವು ಬಳಕೆ ಮಾಡಲೇಬೇಕು. ಯಾಕಂದ್ರೆ ಈಗ ಇಂಥ ಕ್ರಾಪಿಂಗ್ ಇಷ್ಟೇ ಅಂತೇನಿಲ್ಲ, ನಾವು ಸಾಧಾರಣವಾಗಿ ಯಾವ್ಯಾವ ಬೆಳೆ ಬೆಳಿತೀವಿ, ಕೃಷಿ ಆಗಿರ್ಬೋದು, ನೀರಾವರಿ ಬೆಳೆನಲ್ಲಿ ನಾವು ಕನಿಷ್ಠ 1 ಎಕರೆಗೆ 3-4 ಟನ್ ಈ ಸಾವಯವ ಗೊಬ್ಬರಗಳನ್ನ ಪ್ರತಿ ಎಕರೆಗೆ ಬಳಕೆ ಮಾಡಲೇಬೇಕು. ಸೊ ಇದು ಬಹಳ ಉತ್ತಮವಾದ ಒಂದು ವಿಧಾನ. ಡಾಕ್ಟರ್, ಈಗ ಮಾಗಿ ಉಳುಮೆ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಳ್ಬೇಕನ್ನೋದ್ರ ಬಗ್ಗೆ ಹೇಳಿದ್ರಿ, ಜೊತೆಗೆ ಇನ್ನೊಂದು ವಿಧಾನದಲ್ಲಿ ಮಾಡಬಹುದು. ಯಾಕಂದ್ರೆ ಹಸಿರೆಲೆ ಗೊಬ್ಬರವನ್ನು ಸಹ ಈ ಒಂದು ಸಂದರ್ಭದಲ್ಲಿ ಮುಂಗಾರು ಪೂರ್ವ ಸಿದ್ಧತಾ ಕ್ರಮದಲ್ಲೂ ಸಹ ಹಸಿರೆಲೆ ಗೊಬ್ಬರಗಳನ್ನು ನಾವು ಭೂಮಿಗೆ ಹಾಕೋದು ಒಳ್ಳೇದು. ಯಾಕಂದ್ರೆ ಭೂಮಿ ಸಿದ್ಧ ಆದ್ಮೇಲೆ ಬಿತ್ತನೆ ಮಾಡೋದಕ್ಕಿಂತ 1 ತಿಂಗಳು ಮೊದಲು ನಾವೇನಾದ್ರೂ ಡಯಾಂಚನೋ ಸೆಣಬನ್ನ ಮೊದಲ ಮಳೆ ಬಂದ ತಕ್ಷಣನೇ ಇದನ್ನ ಏನು ಹಸಿರೆಲೆ ಗೊಬ್ಬರದ ಬೀಜವನ್ನ ಭೂಮಿಗೆ ಹಾಕಿ ಆ ಬೆಳೆಯು ಒಂದು 30-35 ದಿವಸ ಬಂದ ನಂತರ ಅಂದ್ರೆ ಆ ಹೂವು ಆಡೋಕಿನ ಮೊದಲೇನೆ ನಾವು ಅದನ್ನ ಭೂಮಿಗೆ ಮತ್ತೆ ಸೇರಿಸೋದ್ರಿಂದನೂ ಸಹ ನಾವು ಈ ಸಾವಯವ ಗೊಬ್ಬರವು ಭೂಮಿನಲ್ಲಿ ಒಂದು ತೇವಾಂಶ ಹೆಚ್ಚಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಅದು ಗೊಬ್ಬರವು ಕೊಳೆತು ಅದ್ರ ಮುಖಾಂತರ ನಾವು ಭೂಮಿಗೆ ಪೋಷಕಾಂಶಗಳು ಒದಗಿಸ್ತಂಗತ್ತೆ. ಈ ಒಂದು ಸಾವಯವ ಗೊಬ್ಬರ ಹಸಿರೆಲೆ ಗೊಬ್ಬರವು ಭೂಮಿ ಸೇರೋದ್ರಿಂದ ಭೂಮಿನಲ್ಲಿ ಇರ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳ ಒಂದು ಸಂಖ್ಯೆ ವೃದ್ಧಿ ಆಗ್ಲಿಕ್ಕೂ ಸಹ ಅನುಕೂಲ ಆಗ್ತದೆ. ಮತ್ತೆ ಭೂಮಿನಲ್ಲಿ ಹೆಚ್ಚು ತೇವಾಂಶ ಹಿಡಿದಿಟ್ಕೊಳ್ತದೆ, ಮತ್ತೆ ಗಾಳಿ ಅಡಿಕೆನು ಸಹ ಈ ಒಂದು ಹಸಿರೆಲೆ ಗೊಬ್ಬರಗಳ ಒಂದು ಮುಖಾಂತರನು ಸಹ ನಾವು ಭೂಮಿನ ಈ ಒಂದು ಮುಂಗಾರು ಪೂರ್ವಕದಿಂದ ಕ್ರಮದಲ್ಲೂ ಸಹ ಅಳವಡಿಸ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಡಾಕ್ಟ್ರೆ, ಬಹಳ ಮುಖ್ಯವಾಗಿ ರೈತರು ಬೇಸಿಗೆಯ ಸಮಯದಲ್ಲಿ ಮಣ್ಣನ್ನು ಮಾಗಿ ಉಳುಮೆ ಮಾಡುವಂಥ ಸಂದರ್ಭದಲ್ಲಿ ಹೊಲದಲ್ಲಿ ಇರ್ತಕ್ಕಂಥ ಕಸ ಕಡ್ಡಿಯನ್ನೆಲ್ಲ ಸುಡುವ ಒಂದು ಕ್ರಮವನ್ನು ಮಾಡ್ತಾ ಇರ್ತಾರೆ. ಮಣ್ಣು ವಿಜ್ಞಾನಿಗಳಾಗಿ ತಾವುಗಳು ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಪದ್ಧತಿ ಸರಿನೋ ಅಥವಾ ತಪ್ಪೋ, ರೈತರು ಇದನ್ನು ಯಾಕೆ ಹೀಗೆ ಮಾಡ್ತಾರೆ, ಅವರ ತಿಳುವಳಿಕೆ ಏನಿದೆ? ಇದು ಮೊದಲೇದಾಗಿ ಸರ್, ದಯಮಾಡಿ ಯಾವುದೇ ರೈತ ಬಾಂಧವರು ಹೊಲದಲ್ಲಿ ಇರ್ತಕ್ಕಂತ ಕಸ ಕಡ್ಡಿಗಳನ್ನ ಸುಡಬಾರ್ದು. ಸೊ ಸುಡೋದ್ರಿಂದನೂ ಸಹ ನಮ್ಗೆ ಏನಾಗ್ತದೆ, ಒಂದು ವಾಯುಮಾಲಿನ್ಯ ಆಗೋದೊಂದು ಒಂದಾಗ್ತದೆ. ಜೊತೆಗೆ ಇದು ಒಂದು ಏನು ಹೊಲದಲ್ಲಿ ಸಿಗ್ತಕ್ಕಂತ ಕಸ ಕಡ್ಡಿ ಕಳೆಗಳಾಗಿದ್ರು ಸಹ ಇವು ಉತ್ತಮವಾದ ಒಂದು ಸಾವಯವ ವಸ್ತುಗಳ ಕಚ್ಚಾ ವಸ್ತುಗಳಿವೆ. ಸೊ ನಮ್ಗೆ ಮೂಲತಃ ಈ ಒಂದು ವೇಸ್ಟ್ಗಳು ಏನ್ ಬರ್ತವೆ, ಇದರ ನಾವು ಯಾವುದೇ ಬೆಳೆಯ ಬೇರುಗಳಾಗಿರ್ಬೋದು, ಅದರ ಒಂದು ಕಾಂಡಗಳಾಗಿರ್ಬೋದು, ಎಲೆಗಳಾಗಿರ್ಬೋದು, ಏನು ಬರ್ತದೆ ಫೀಲ್ಡ್ ಇಂದ ನಾವು ಒಂದು ಸಂದರ್ಭದಲ್ಲಿ ಇವೆಲ್ಲವೂ ಸಹ ನಾವು ಕಾಂಪೋಸ್ಟ್ ಆಗಿ ಉಪಯೋಗಿಸ್ಬೋದು, ಎರೆಹುಳು ಗೊಬ್ಬರಗಳಿಗಾಗಿ ಉಪಯೋಗಿಸ್ಬೋದು, ಅಥವಾ ನಾವು ನಮ್ಮ ಹೊಲದಲ್ಲಿ ಏನಾದರೂ ತೋಟಗಾರಿಕೆ ಬೆಳೆ ಬಳಸಿದ್ರೆ ಮಲ್ಚಿಂಗ್ ಆಗಿನೂ ಸಹ ನಾವು ಅವನ್ನ ಈ ಕಳೆ ಮತ್ತು ಬೆಳೆ ಉಳಿಕೆಗಳನ್ನ ಬಳಕೆ ಮಾಡೋದ್ರಿಂದ ನಮ್ಗೆ ಆ ಒಂದು ಏನು ವೇಸ್ಟ್ ಬರ್ತದೆ ಇವೆಲ್ಲವೂ ಸಹ ಮತ್ತೆ ಅಗೇನ್ ನಮ್ಗೆ ಭೂಮಿಗೆ ಸೇರಿಸೋದ್ರಿಂದ ಸಾವಯವ ರೂಪದಲ್ಲಿ ಅವು ಮತ್ತೆ ನಮ್ಗೆ ಭೂಮಿನಲ್ಲಿ ಒಂದು ಫಲವತ್ತೆ ಹೆಚ್ಚಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಇವು ನಾವು ಮಲ್ಚಿಂಗ್ ಮಾಡಿದ್ರು ಸಹ ಏನಾಗ್ತದೆ, ಮಲ್ಚಿಂಗ್ ಮಾಡೋದ್ರಿಂದ ಗಿಡಗಳಲ್ಲಿ ಆ ತೇವಾಂಶ ಆರುವಿಕೆಯನ್ನ ತಡೆಗಟ್ಟುತ್ತದೆ, ಮತ್ತೆ ಆ ಜಾಗದಲ್ಲಿ ಯಾವುದೇ ಒಂದು ಹುಲ್ಲು ಅಥವಾ ಕಸ ಕಡ್ಡಿಗಳು ಬೆಳೆದ ರೀತಿಯಲ್ಲಿ ಅದು ಸಂರಕ್ಷಣೆ ಮಾಡ್ತದೆ, ಮತ್ತೆ ಆ ಗಿಡಕ್ಕೆ ಬರ್ತಕ್ಕಂಥ ಸಾಯಿಲ್ ಬಾರನ್ ಡಿಸೀಸಸ್ ಏನ್ ಬರ್ತವೆ ರೋಗಗಳು ಅಂತವು ಸಹ ಈ ಒದಕೆ ಬೆಳೆಯಿಂದ ಈ ಏನು ವೇಸ್ಟ್ ಬಂದಿರ್ತದೆ ನಾವು ಒದಕೆಯಾಗಿ ಬೆಳೆಗಳಿಗೆ ಮಾಡೋದ್ರಿಂದನೂ ಸಹ ನಾವು ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಲಿಕ್ಕೆ ಇವುಗಳನ್ನ ನಾವು ಬಳಕೆ ಮಾಡ್ಬೋದು. ದಯಮಾಡಿ ರೈತರು ಇವುಗಳನ್ನ ಸುಡದ ಹಾಗೆ ನಮ್ಮ ಹೊಲದಲ್ಲಿನೇ ಇವನ್ನೆಲ್ಲ ಸಂಗ್ರಹ ಮಾಡಿ ನಾನು ಹೇಳಿದ ವಿಧಾನಗಳನ್ನ ಅನ್ಸ್ಬೋದು, ಅಥವಾ ಇಲ್ಲ ಅಂತಂದ್ರು ಸಹ ನಮ್ಮ ಹೊಲದ ಯಾವ್ದಾದ್ರು ಒಂದು ಕಾರ್ನಲ್ಲಿ ಒಂದು ಸಣ್ಣ ಒಂದು ಪಿಟ್ಟನ್ನ ತೆಗೆದು ಗುಂಡಿಯನ್ನ ತೆಗೆದು ಅದರಲ್ಲಿ ಹಾಕ್ಬಿಟ್ಟು ನಾವು ಅದನ್ನ ಮಣ್ಣು ಮುಚ್ಚಿದ್ರೆ ವಿತಿನ್ ಮೂರ್ ನಾಲ್ಕು ತಿಂಗಳಲ್ಲಿ ನಮಗೆ ಒಂದು ಉತ್ತಮವಾದ ಸಾವಯವ ಗೊಬ್ಬರವಾಗಿ ಅದು ಪರಿವರ್ತನೆಗೊಳ್ತದೆ. ಡಾಕ್ಟ್ರೆ, ಬಹಳ ಮುಖ್ಯವಾಗಿ ನೀವು ಹೇಳಿದ್ದೇನು ಅಂದ್ರೆ, ಯಾವುದೇ ರೈತರು ಹೊಲದಲ್ಲಿ ಇರ್ತಕ್ಕಂತಹ ಒಣ ಕಸವನ್ನ ಸುಡಬಾರ್ದು. ಅದು ಭೂಮಿಗೆ ಉಪಯೋಗ ಆಗ್ತದೆ, ಅದನ್ನ ಸುಡೋದ್ರಿಂದ ಬೇರೆ ರೀತಿಯ ಸಮಸ್ಯೆಗಳು ಶುರುವಾಗ್ತದೆ ಅನ್ನುವಂತ ಮಾತನ್ನು ಹೇಳಿದ್ರಿ. ಡಾಕ್ಟರ್, ಈಗ ಗೊಬ್ಬರಗಳ ಬಗ್ಗೆ ಹೇಳಿದ್ರಿ, ಈಗ ಬಿತ್ತನೆಗೆ ರೈತರು ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ, ಅವುಗಳ ಬೀಜದ ಆಯ್ಕೆ ಯಾವ ರೀತಿ ರೈತರು ಮಾಡ್ಕೊಳ್ಬೇಕು, ಮತ್ತು ಬೀಜಗಳಿಗೆ ಬೀಜೋಪಚಾರದ ಅಗತ್ಯ ಇದೆಯಾ, ಮತ್ತು ಅದನ್ನ ಮಾಡ್ಲೇಬೇಕಾ, ಇದರಿಂದ ಯಾವ ರೀತಿ ಉಪಯೋಗ ಆಗ್ತದೆ ಒಂದಿಷ್ಟು ವಿವರಿಸಿ. ಈಗ ಏನಪ್ಪಂದ್ರೆ, ನಾವು ಮೊದಲು ನಾವು ಮುಂಗಾರು ಪೂರ್ವ ಸಿದ್ಧತೆಯಲ್ಲಿ ಭೂಮಿ ಉಳುಮೆ ಆಗಿ ಸಾವಯವ ಗೊಬ್ಬರವಾಗಿ ಯಾವ ರೀತಿ ಬಳಕೆ ಮಾಡೋದು ಅಂತ ತಿಳ್ಕೊಂಡ್ವಿ, ಮತ್ತೆ ಬೆಳೆಯ ಕಸ ಕಡ್ಡಿಗಳನ್ನ ಬಗ್ಗೆ ತಿಳ್ಕೊಂಡ್ವಿ. ಈಗ ನಂತರ ನಮ್ಗೆ ಮುಂದಿನ ಒಂದು ರೈತರ ಒಂದು ಯೋಜನೆ ಏನಪ್ಪಾ ಅಂದ್ರೆ ಬೆಳೆ ಯೋಜನೆ ಮತ್ತು ಪರ್ಯಾಯ ಬೆಳೆ ಯೋಜನೆ ಯಾವ ರೀತಿ ನಾವು ಮಾಡ್ಕೋಬೇಕಂತೇಳಿ. ಫಾರ್ ಎಕ್ಸಾಂಪಲ್, ನಾವು ಜೂನ್ ತಿಂಗಳಲ್ಲಿ ನಾವು ಒಂದು ಬೆಳೆಯನ್ನ ನಾವು ಬಿತ್ತನೆ ಮಾಡ್ಬೇಕಂತಂದ್ರೆ ಅವಾಗ ಅದಕ್ಕೆ ಸಂಬಂಧಪಟ್ಟ ಆ ಒಂದು ಕಾಲದಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೆಯುತ್ತೀವಿ, ಸೊ ಅವಾಗ ಅವುಗಳನ್ನ ಬೀಜವನ್ನು ಮೊದಲನೇದಾಗಿ ನಾವು ಪರ್ಚೇಸ್ ಮಾಡಿ ಇಟ್ಕೋಬೇಕು. ಆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ರಾಸಾಯನಿಕ ಗೊಬ್ಬರಗಳು ಎಷ್ಟು ಸಿಫಾರಸಿತ ರಾಸಾಯನಿಕ ಗೊಬ್ಬರಗಳನ್ನ ನಾವ್ ಎಷ್ಟೆಷ್ಟು ಕೊಡ್ಬೇಕು ಅನ್ನೋದ್ರ ಮೇಲೇನು ನಾವು ಸಂಗ್ರಹಿಸ್ಕೋಬೇಕು. ಜೊತೆಗೆ ಯಾವ ಬೆಳೆಯನ್ನ ಬೆಳೀತಾ ಇದ್ವಿ ಆ ಬೆಳೆಗೆ ಬೆಳೀತಕ್ಕಂತ ಬೀಜಗಳಿಗೆ ಆ ಜೈವಿಕ ಗೊಬ್ಬರಗಳನ್ನು ಸಹ ನಾವು ಬೀಜೋಪಚಾರ ಮಾಡ್ಲಿಕ್ಕೆ ನಾವು ಪೂರ್ವಯೋಜನೆ ಮಾಡ್ಕೋಬೇಕು. ಜೊತೆಗೆ ಒಂದ್ ವೇಳೆ ನಾವು ಜೂನ್ ತಿಂಗಳಲ್ಲಿ ಮಳೆ ಏನಾದ್ರೂ ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಏನಾದ್ರೂ ಅಥವಾ ಒಂದ್ 15 ದಿವಸ ಲೇಟ್ ಆಯ್ತಂದ್ರೆ ನಂತರ ನಾವು ಮೊದಲ ಒಂದ್ ಬೆಳೆ ಏನಿತ್ತು ಫಸ್ಟ್ ವೀಕ್ ಅಲ್ಲಿ ಬಿತ್ತ ಬೆಳೆ ಅದು ಮುಂದೆ ಲೇಟ್ ಸೋಯಿಂಗ್ ಏನೇನ ಆದಂದ್ರೆ ನಾವು ಮತ್ತೆ ಅದ್ರ ಪರಿಹಾರವಾಗಿ ಬೇರೆ ಯಾವ ಬೆಳೆಗಳನ್ನ ಆಯ್ಕೆ ಮಾಡೋದು ಅನ್ನೋದ್ರ ಬಗ್ಗೆನು ಸಹ ನಾವು ಯೋಚನೆಯನ್ನ ಮಾಡ್ಕೊಂಡು ನಾವು ಒಂದು ಅದಕ್ಕೆ ಸಂಬಂಧಪಟ್ಟಂಗೆ ಆ ಬೆಳೆಗಳನ್ನ ನಾವು ಬಿತ್ತನೆ ಮಾಡ್ಲಿಕ್ಕೆ ಉಪಯೋಗಿಸ್ಬೇಕಾಗ್ತದೆ. ಕೆಲವು ಯೋಜನೆಗಳನ್ನ ನಾವು ಮಾಡ್ಕೋಬೇಕು. ಸೊ ನಾವು ಯಾಕಂದ್ರೆ ನಾವು ಸಂದರ್ಭದಲ್ಲಿ ಸರಿಯಾದ ಯೋಜನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಸೀಸನ್ ಪಾಸ್ ಆಯ್ತಂದ್ರೆ ನಮ್ಗೆ ಏನಾಗ್ತದೆ ಮುಂದಿನ ಒಂದು ಬೆಳೆಗಳಲ್ಲಿ ಬೇರೆ ಬೆಳೆಗಳು ಆಯ್ಕೆ ಮಾಡ್ಕೊಳ್ಳೋ ಆವಾಗ ಯೋಚನೆ ಮಾಡ್ತಾ ಹೋದ್ರೆ ಅವಾಗೂ ತೇವಾಂಶನು ಈ ನಾವು ಕೃಷಿ ಬೆಳೆನಲ್ಲಿ ಮೇನ್ ಏನಪ್ಪಾ ಅಂದ್ರೆ ಮಾಯಿಶ್ಚರ್ ಯಾವಾಗಿರ್ತದೆ ಆ ಸಂದರ್ಭದಲ್ಲಿ ನಾವು ಬಿತ್ತನೆ ಮಾಡೋದು ಬಹಳ ಅನುಕೂಲ. ಸೊ ನಾವು ಸಂದರ್ಭದಲ್ಲಿ ನಾವು ಬೀಜ ಹುಡುಕೋದಾಗ್ಲಿ ಗೊಬ್ಬರ ಹುಡುಕೋದಂತ ಹೋದಾಗ ಸೊ ನಮ್ಗೆ ತೇವಾಂಶವು ಭೂಮಿನಲ್ಲಿ ಆಡುವುದಾಗ ಮತ್ತೆ ತೇವಾಂಶನ ಪಡಿಬೇಕಂದ್ರೆ ಮತ್ತೆ ನಾವು ಮತ್ತೆ ಮಳೆಯನ್ನ ಬರೋವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ರೈತರು ಸರಿಯಾದ ಒಂದು ಬೆಳೆ ಯೋಜನೆಯನ್ನು ಉಪಯೋಗ ಮಾಡ್ಕೋಬೇಕು ಮತ್ತು ಅದು ಸರಿಯಾಗವಾಗಿ ಏನೇ ಬೇರೆ ಬೆಳೆಯನ್ನು ಬೆಳ್ಕೋಬೇಕು ಅನ್ನೋದ್ರ ಬಗ್ಗೆನೂ ಸಹ ಹೆಚ್ಚು ಒಂದು ಒತ್ತನ್ನು ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ. ಡಾಕ್ಟರ್, ಈಗ ಬಹಳ ಮುಖ್ಯವಾಗಿ ಮುಂಗಾರಿಗೆ ನಮ್ಮ ರೈತರು ಯಾವ್ಯಾವ ಬೆಳೆಗಳನ್ನ ಬೆಳೆದ್ರೆ ಸೂಕ್ತ ಅಂತೀರಾ? ಸರ್, ಮುಂಗಾರು ಬೆಳೆನಲ್ಲಿ ನಮ್ಗೆ ಮತ್ತೆ ಸನ್ಫ್ಲವರ್ ಬರ್ತದೆ, ಕುಸುಬಿ ಬೆಳೆಗಳಲ್ಲಿ ಆದ್ರೆ ಶೇಂಗಾ ಬೆಳೆ ಬೆಳಿಬಹುದು, ನವಣೆ ಹಾಕ್ಬೋದು, ಮೆಕ್ಕೆಜೋಳ ಹಾಕ್ಬೋದು, ಆಮೇಲೆ ಜೋಳಗಳ ಬೆಳೆಯನ್ನ ಬೆಳಿಬಹುದು. ಸೊ ಈಗ ಸಾಕಷ್ಟು ಬೆಳೆಗಳು ಸಹ ನಾವು ಈ ಮುಂಗಾರು ಬೆಳೆನಲ್ಲಿ ಬೆಳಿಬಹುದು. ಸಜ್ಜೆ ಬೆಳಿಬಹುದು, ಮುಂಗಾರು ಸಜ್ಜೆ ಅಂತೇಳಿ. ಸೊ ಈ ಕುಸುಬಿ ಬೆಳೆನಲ್ಲಿ ಆದ್ರೆ ಸೊ ಈ ತರ ಸಾಕಷ್ಟು ಬೆಳೆಗಳನ್ನ ನಾವು ಮಾಡ್ಕೋಬಹುದು. ಡಾಕ್ಟರ್, ಈಗ ಕೆಲವು ಕಡೆ ಕೊಪ್ಪಳ ಜಿಲ್ಲೆ ಮತ್ತು ಬೇರೆ ಬೇರೆ ಕೆಲವು ಕಡೆಗೆ ಅಂದ್ರೆ ಹೊರಭೂಮಿಯಲ್ಲಿ ಅಂದ್ರೆ ಮಳೆಯಾಶ್ರಿತ ರೈತರುಗಳು ಏನ್ ಮಾಡ್ತಿರ್ತಾರೆ, ಈ ಉದ್ದು ಅಲಸಂದಿ ಇವುಗಳನ್ನೆಲ್ಲ ಮುಂಚಿತವಾಗಿ ಬೆಳೆದುಕೊಳ್ತಾರೆ. ಈ ರೀತಿಯ ಬೆಳೆಗಳನ್ನ ಬೆಳೆಯೋದ್ರಿಂದ ಅದು ಹಸಿರೆಲೆ ಗೊಬ್ಬರವಾಗಿ ಬಳಕೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತದ? ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಳ ಮಾಡ್ಕೊಳ್ಳೋದ್ರಲ್ಲಿ ಈ ಬೆಳೆಗಳ ಪಾತ್ರ ಇದೇನಾ, ಹೇಗೆ? ಇದು ಬಹಳ ಒಳ್ಳೆ ಒಂದು ಇದು ಸರ್, ಯಾಕಂದ್ರೆ ಈ ಮುಂಗಾರು ಬೆಳೆನಲ್ಲಿ ನಾವು ಪಲ್ಸಸ್ ಅಂದ್ರೆ ಉದ್ದಾಗಿರ್ಬೋದು, ಎತ್ತರ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಸೊ ಇಂತಹ ಬೆಳೆ ಬೆಳಿತಕ್ಕಂಥ ರೈತರು ಖಂಡಿತವಾಗಿಯೂ ಸಹ ಇದರ ಎಲೆಗಳಾಗಿರ್ಬೋದು, ಇದರ ಕಾಂಡಗಳಾಗಿರ್ಬೋದು, ಅಥವಾ ಇದರ ಬೇರುಗಳ ಮುಖಾಂತರನೂ ಸಹ ಸಾಕಷ್ಟು ಪ್ರಮಾಣದ ಗೊಬ್ಬರವನ್ನು ನಾವು ಒಂದು ಭೂಮಿಗೆ ಸೇರಿಸ್ಬೋದು. ಯಾಕಂದ್ರೆ ಈ ಒಂದು ಬೆಳೆಗಳಲ್ಲಿ ಬೇರುಗಳು ಗಂಟುಗಳಲ್ಲಿ ನಮಗೆ ರೈಸೋಬಿಯಂ ನಾಡಲ್ಸ್ ಇರೋದ್ರಿಂದ ಸಾವಯವ ಒಂದು ಏನು ಮಸ್ಟ್ ನೈಟ್ರೋಜನ್ ಫಿಕ್ಸೇಷನ್ ಜಾಸ್ತಿ ಮಾಡ್ತದೆ. ನೈಟ್ರೋಜನ್ ಫಿಕ್ಸಿಂಗ್ ಜಾಸ್ತಿ ಆಗೋದ್ರಿಂದ ಈಗೊಂದು ಬೆಳೆಯೋದ್ರಿಂದ ರೈತರಿಗೆ ಒಂದು ಉತ್ತಮವಾದ ಗೊಬ್ಬರ ಸಿಗ್ತದೆ ಬೆಳೆಗಳಿಗೆ, ಭೂಮಿಗೆ, ಮತ್ತೆ ನಮ್ಮ ವಾತಾವರಣದಲ್ಲಿರ್ತಕ್ಕಂತ ಸಾರಜನಕವೂ ಸಹ ಇವುಗಳ ಬೇರುಗಳ ಒಂದು ಮುಖಾಂತರ ಗಂಟುಗಳು ಅಂದ್ರೆ ನಾಡಲ್ಸ್ ಅಂತ ಹೇಳ್ತೀವಿ, ಅವುಗಳ ಮುಖಾಂತರನೂ ಸಹ ಸಾಕಷ್ಟು ಒಂದು ಸಾರಜನಕ ನಮ್ಮ ಭೂಮಿಗೆ ಸಿಗ್ತದೆ. ಈ ಒಂದು ಬೆಳೆಯು ಕಟಾವಾದ ನಂತರ ನಾವು ಸೆಕೆಂಡ್ ಕ್ರಾಪ್ ಆಗಿ ಏನ್ ಬೆಳಿತೀವಿ ಆ ಒಂದು ಸಂದರ್ಭದಲ್ಲಿ ಇವುಗಳ ಒಂದು ಯಾವ ಭೂಮಿನಲ್ಲಿ ಬೆಳೆದಿರ್ತೀವಿ ಅವರು ಮತ್ತೆ ಮುಂದಿನ ಬೆಳೆನಲ್ಲಿ ಸಾರಜನಕ ವಿತೌಟ್ ಸಾರಜನಕ ಅಪ್ಲೈ ಮಾಡ್ದನ್ನು ಸಹ ನಾವು ಬೆಳೆಗಳನ್ನ ಬೆಳಿಬಹುದು. ಬಿಕಾಸ್ ಆಫ್ ಇವು ಪಲ್ಸಸ್ ಇರೋದ್ರಿಂದ ಈ ಒಂದು ಸಾರಜನಕದ ಅಂಶ ಹೆಚ್ಚು ಭೂಮಿಗೆ ಸೇರೋದ್ರಿಂದ ಸೆಕೆಂಡ್ ಕ್ರಾಪ್ ಅಂದ್ರೆ ನಾವು ರಬಿ ಬೆಳೆನಲ್ಲಿ ನಮ್ಗೆ ಉತ್ತಮವಾದ ಒಂದು ಈ ಸಾರಜನಕದ ಅಂಶ ಭೂಮಿನಲ್ಲಿ ಇರ್ತದೆ, ಇವುಗಳ ಮುಖಾಂತರ ದೊರಕಿರ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಸೆಕೆಂಡ್ ಕ್ರಾಪ್ಗೆ ಕಡಿಮೆ ಮಾಡಿನೂ ನಾವು ಬೆಳೆಗಳನ್ನ ಬೇರೆ ಬೆಳೆಗಳನ್ನ ಬಿತ್ತಬಹುದು. ಡಾಕ್ಟರ್, ಈಗ ಬಹಳ ಮುಖ್ಯವಾಗಿ ಮುಂಗಾರು ಶುರುವಾಗ್ತಿದ್ದಂಗೆ ರೈತರ ಚಟುವಟಿಕೆಗಳೆಲ್ಲ ಆರಂಭವಾಗ್ತವೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಕೃಷಿ ಇಲಾಖೆ ಆಗಿರ್ಬೋದು, ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಇವುಗಳ ಕಾರ್ಯಚಟುವಟಿಕೆಗಳು ಏನೇನಿರ್ತದೆ ಮತ್ತು ರೈತರು ಯಾವ್ಯಾವ ವಿಷಯಗಳಿಗೆಲ್ಲ ತಮ್ಮನ್ನ ಮತ್ತು ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕಿಸಬಹುದು? ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಪ್ಪ ಅಂದ್ರೆ ಈ ಮುಂಗಾರು ಪೂರ್ವ ಸಿದ್ಧತಾ ಅಥವಾ ಈ ಬೆಳೆಗಳು ಮಾಡ್ತಾರೆ ನಮ್ಮಲ್ಲೂ ಸಹ ನಮ್ಗೆ ಏನು ರೈತರಿಗೆ ಮಾಹಿತಿ ಸಿಗ್ತದೆ. ಈ ಬೀಜೋಪಚಾರ ಮಾಡೋದಾಗಿರ್ಬೋದು, ಅದರಲ್ಲಿ ಲಘು ಪೋಷಕಾಂಶಗಳನ್ನ ಭೂಮಿಗೆ ಯಾವ ರೀತಿ ಬಳಕೆ ಮಾಡಬೇಕು, ಅವುಗಳನ್ನ ಯಾವ ರೀತಿ ಎಂಗೇಜ್ಮೆಂಟ್ ಮಾಡಿ ನಾವು ಭೂಮಿಗೆ ಹಾಕ್ಬೇಕು, ಇದರಿಂದ ನಮ್ಗೆ ಈ ಪೋಷಕಾಂಶಗಳ ಲಭ್ಯತೆ ಯಾವ ರೀತಿ ಆಗ್ತದೆ ಅಂತೇಳಿ ಇದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿ ಕೊಡ್ತೀವಿ. ಮತ್ತೆ ಮುಂಗಾರು ಬೆಳೆನಲ್ಲಿ ಸೂಕ್ತವಾದ ತಳಿಗಳನ್ನ ಒಳ್ಳೊಳ್ಳೆ ತಳಿಗಳು ಜೋಳದ ತಳಿಗಳಾಗಿರ್ಬೋದು, ಮತ್ತೆ ಒಂದು ನವಣೆ ಬೆಳೆಯ ತಳಿ ಆಗಿರ್ಬೋದು, ಇವುಗಳ ಒಂದು ಸಹ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಸಂಶೋಧನಾ ಕೇಂದ್ರ ಅಗ್ರಿನಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ನಾವು ಅದನ್ನ ಸೀಡ್ಸ್ಗಳನ್ನ ಕೊಡ್ತಾ ಇದ್ವಿ. ಜೊತೆಗೆ ನಮ್ಮ ಕೃಷಿ ಇಲಾಖೆಯಿಂದನೂ ಸಹ ಬಯೋ ಫರ್ಟಿಲೈಸರ್ ಅಂತೇಳಿ ರೈಸೋಬಿಯಂ, PSB, ಟ್ರೈಕೋಡರ್ಮಾ, ಮತ್ತೆ ಜಿಂಕ್ ಸಾಲಿಬಿಲೈಸರ್ ಅಂತ ಬಂದಿದೆ, ಮತ್ತೆ ಪೊಟ್ಯಾಶ್ ಸಾಲಿಬಿಲೈಸರ್ ಅಂತ ಬಂದಿದೆ. ಸೊ ಈ ತರ ಒಂದು ಜೈವಿಕ ಗೊಬ್ಬರಗಳು ಸಹ ಲಭ್ಯ ಇದಾವೆ. ರೈತರು ಇವುಗಳನ್ನ ತಗೊಂಡು ಬೀಜೋಪಚಾರ ಮಾಡಿ ಅಥವಾ ಸಾಯಿಲ್ ಅಪ್ಲಿಕೇಶನ್ ಆಗಿ 2-3 kg ಸಾವಯವ ಗೊಬ್ಬರ ಜೊತೆಗೆ ಸೇರಿಸಿ ಭೂಮಿಗೆ ಹಾಕೋದ್ರಿಂದ ಸಹ ಉತ್ತಮವಾದ ಒಂದು ನಾವು ಒಂದು ಭೂಮಿಯಲ್ಲಿ ನಿರ್ವಹಣೆ ಮಾಡ್ದಂಗಿರುತ್ತೆ. ಈ ಒಂದು ಸವಲತ್ತುಗಳು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಇಲಾಖೆಯಿಂದಲೂ ಸಹ ಪಡಿಬಹುದು ಸರ್. ಡಾಕ್ಟರ್, ಈಗ ನೀವು ಬಹಳ ಮುಖ್ಯವಾಗಿ ಮಣ್ಣಿನ ಉಳುಮೆಯಿಂದ ಹಿಡಿದು ಗೊಬ್ಬರಗಳ ಬಳಕೆ, ಬೀಜೋಪಚಾರದ ಮಾಹಿತಿಗಳನ್ನೆಲ್ಲ ಮಾಡಿಕೊಟ್ಟಿದ್ದೀರಿ, ಆಮೇಲೆ ಬೆಳೆಗಳನ್ನ ಯಾವ್ದು ಆಯ್ಕೆ ಮಾಡ್ಕೊಂಡ್ರೆ ಸೂಕ್ತ ಅನ್ನೋದನ್ನ ಹೇಳಿದಿರಿ. ಜೊತೆಗೆ ಮುಂಗಾರು ಬೆಳೆಗಳಲ್ಲಿ ಈಗ ಸಾಮಾನ್ಯವಾಗಿ ಬೀಜೋಪಚಾರ ಮಾಡೋದ್ರಿಂದ ಸಾಕಷ್ಟು ರೋಗಗಳಿಂದ ಸ್ವಲ್ಪ ರಕ್ಷಣೆಯನ್ನ ಪಡೆದುಕೊಳ್ಬಹುದು, ಉತ್ತಮ ಬೆಳೆಯನ್ನ ಪಡೆದುಕೊಳ್ಬಹುದು. ಬೆಳೆ ಬಂದ ಮೇಲೂ ಸಹಿತ ನಿಸರ್ಗದಿಂದಲಾಗಿರ್ಬೋದು, ಹವಾಮಾನದ ವಾತಾವರಣಗಳಿಂದಲಾಗಿರ್ಬೋದು, ಅಥವಾ ಬೇರೆ ಏನಾದರೂ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ ಇರ್ತದ? ಯಾವ್ಯಾವ ಕಾಯಿಲೆಗಳು ಬೆಳೆಗಳಲ್ಲಿ ಕಾಣಿಸ್ಕೊಳ್ಬಹುದು ಮತ್ತೆ ರೈತರು ಇದಕ್ಕೆಲ್ಲ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅಂತ? ಕೆಲವು ಬೆಳೆಗಳಲ್ಲಿ ನಮ್ಗೆ ರೋಗಗಳು ಬರ್ತವೆ ಸರ್, ಕೀಟಗಳು ಬರ್ತವೆ. ನಮ್ಗೆ ಆ ಬಂದಂತ ಸಂದರ್ಭದಲ್ಲಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮುಂಜಾಗ್ರತಾ ಕ್ರಮವಾಗಿ ನಾವು ಯಾವ ಯಾವ ಬೆಳೆಗಳಿಗೆ ಏನೇನ್ ರೋಗ ಬರ್ತವೆ ಅಂತೇಳಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಳ್ತಾ ಇರ್ತೀವಿ. ಸೊ ಆ ಸಂದರ್ಭದಲ್ಲಿ ಅಂದ್ರೆ ರೋಗಗಳು ಇಂಥವೇ ಬರ್ತವಂತ ಗೊತ್ತಾಗಲ್ಲ. ಅದು ಬಿತ್ತನೆ ಮಾಡಿದ ನಂತರ ವಾತಾವರಣಕ್ಕೆ ಅನುಕೂಲಕ್ಕೆ ತಕ್ಕಂತೆ ವಾತಾವರಣದಲ್ಲಿ ಏರುಪೇರಾದಾಗ ಅವು ಕಾಣಿಸ್ಕೊಳ್ತವೆ. ಯೂಶುವಲ್ ಆಗಿ ನಮ್ಗೆ ಕೆಲವು ರೋಗಗಳು ಬರ್ತವೆ, ಅದಕ್ಕೆ ಮೊದಲನೇ ರೈತರಿಗೆ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಇಲಾಖೆಯಿಂದನೂ ಸಹ ನಾವು ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಸೊ ಇದನ್ನ ರೈತರು ಅದನ್ನ ಅನುಸರಿಸಿದ್ರೆ ಆ ಸಂದರ್ಭದಲ್ಲಿ ಬಹಳ ಅನುಕೂಲ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತೀವಿ. ಡಾಕ್ಟರ್, ಕೊನೆಯದಾಗಿ ಮತ್ತೊಂದು ಪ್ರಶ್ನೆ ಏನು ಅಂದ್ರೆ, ಈ ತರದ ಅಂದ್ರೆ ಮುಂಗಾರು ಸಿದ್ಧತೆಯ ಸಂದರ್ಭದಲ್ಲಿ ರೈತರು, ಹಿರಿಯರು, ದೊಡ್ಡವರು ಸಾಮಾನ್ಯವಾಗಿ ನಿಮಗೆ ಸಂಪರ್ಕಕ್ಕೆ ಬರಬಹುದು, ಯುವ ಜನರ ಪಾಲ್ಗೊಳ್ಳುವಿಕೆ ಎಷ್ಟು ಮಟ್ಟಿಗಿದೆ ನೀವು ಗಮನಿಸಿದಂತೆ? ಅವರಲ್ಲಿ ಈ ರೀತಿಯ ಆಸಕ್ತಿಯನ್ನ ಮೂಡಿಸ್ಲಿಕ್ಕೆ ಇಲಾಖೆಗಳಾಗಿರ್ಬೋದು, ತಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಅವರಿಗೆ ಯಾವ ರೀತಿಯ ಪ್ರಚೋದನೆಯನ್ನ ನೀಡ್ತಾ ಇದ್ದೀರಿ? ಇತ್ತೀಚಿನ ದಿನಗಳಲ್ಲಿ ಯುವಕರು ಬಹಳ ಕೃಷಿ ಕಡೆಗೆ ಹೆಚ್ಚು ಒಂದು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ನಮ್ಮ ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚು ಆಸಕ್ತಿಯನ್ನ ಕೃಷಿಯ ಕಡೆಗೆ ಒಲವನ್ನು ಹೊಂದಿದ್ದಾರೆ. ಅವರು ಬಂದಂತ ಸಂದರ್ಭದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಪ್ರತಿದಿನ ಏನಿಲ್ಲ ಅಂದ್ರು ಕನಿಷ್ಠ 8-10 ಯುವಕರು ವಿಸಿಟ್ ಮಾಡ್ತಾ ಇದ್ದಾರೆ. ಅವ್ರು ಬಂದಂತ ಎಲ್ಲಾ ರೈತರು ಯುವಕರು ಕೇಳ್ತಕ್ಕಂಥದ್ದಂದ್ರೆ ಕೃಷಿನಲ್ಲಿ ಯಾವ ರೀತಿಯಾಗಿ ನಮ್ಗೆ ಅನುಕೂಲ ಆಗ್ತದೆ, ನಮ್ಗೆ ಲಾಭ ಇದೆಯೋ ಇಲ್ಲ ಅಂತೇಳಿ. ನಿಶ್ಚಿತವಾಗಿಯೂ ಕೃಷಿ ಮಾಡೋದ್ರಿಂದ ಹೆಚ್ಚು ಲಾಭ ಇದೆ ಅಂತ ಹೇಳಿ ನಾವು ಮನವರಿಕೆ ಮಾಡ್ತಾ ಇದ್ವಿ. ಅಂದ್ರೆ ಯಾವ್ಯಾವ ಬೆಳೆ ಬೆಳೆದ್ರೆ, ಯಾವ್ಯಾವ ಹಂತದಲ್ಲಿ ಸೀಸನ್ ಅಲ್ಲಿ ಬೆಳೆದ್ರೆ ನಿಮ್ಗೆ ಅನುಕೂಲ, ಅಥವಾ ಮಾನೋ ಕ್ರಾಪಿಂಗ್ ಬೆಳೆದ್ರೆ ಯಾವ ರೀತಿ ಆಗ್ತದೆ, ಡಬಲ್ ಕ್ರಾಪಿಂಗ್ ಮಾಡಿದ್ರೆ ಹೆಂಗೆ, ಅಥವಾ ವರ್ಷದಲ್ಲಿ 3 ಬೆಳೆಗಳನ್ನ ಬೆಳೆದ್ರೆ ನಿಮ್ಗೆ ಅನುಕೂಲ ಯಾವ ರೀತಿ ಆಗ್ತದೆ, ಮತ್ತೆ ರೈತರ ಒಂದು ಆದಾಯ ಯಾವ ರೀತಿ ನಮಗೆ ಉತ್ತಮಗೊಳ್ಳುತ್ತೆ ಅನ್ನೋದ್ರ ಬಗ್ಗೆನೂ ಅವರು ಮಾಹಿತಿ ಕೊಟ್ಟಾಗ ಬಹಳ ಜನ ಆಸಕ್ತಿ ವಹಿಸಿದ್ದಾರೆ. ಮತ್ತೆ ಅವರೆಲ್ಲರೂ ಸಹ ಏನು ಸಿಟಿಗೆ ಬಹಳ ಹೋಗ್ತಿದ್ರು, ಅಲ್ಲಿ ಕೆಲಸ ಮಾಡ್ತಿದ್ರು, ಅಲ್ಲಿ ಹೋಗಿ ಅಲ್ಲಿನೂ ಸಾಕಷ್ಟು ಸಮಸ್ಯೆ ಇರೋದ್ರಿಂದ ಮತ್ತೆ ರಿಟರ್ನ್ ಆಗಿ ಬಂದು ಹಳ್ಳಿಗಳಿಗೆ ಬಂದು ವಾಸ ಮಾಡ್ತಾ ಇದ್ದಾರೆ. ಈಗೆಲ್ಲರೂ ಸಹ ಹೆಚ್ಚು ಆಸಕ್ತಿ ವಹಿಸಿ ಕೃಷಿಯನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ನಾವು ಹೋದಾಗ ಎಲ್ಲಿ ಹಳ್ಳಿಗಳು ವಿಸಿಟ್ ಮಾಡಿದ್ರು ಸಹ ಹೆಚ್ಚು ಮೊದಲಿಗಿಂತ ಮೊದಲು ಹಿರಿಯರು ಬರ್ತಿದ್ರು ವಿಸಿಟ್ ಅಂದ್ರೆ ನಮ್ಗೆ ಭೇಟಿ ಆಗ್ಲಿ. ಈಗ ಯುವಕರ ಸಂಖ್ಯೆ ಜಾಸ್ತಿ ಆಗಿದೆ. ನಾವು ಎಲ್ಲೆಲ್ಲಿ ವಿಸಿಟ್ ಮಾಡ್ತೀವಿ ಹಳ್ಳಿಗಳಲ್ಲಿ ಕನಿಷ್ಠ 25-30 ಜನ ಯುವಕರನ್ನೇ ಭಾಗವಹಿಸ್ತಾರೆ. ತರಬೇತಿಗಳಾಗಿರ್ಬೋದು, ನಾವು ಕೊಡ್ತಕ್ಕಂಥ ಮಾಹಿತಿನ ಕೇಳೋಕೆ ಬರ್ತಕ್ಕಂಥ ರೈತರು ತುಂಬಾ ಇದೆ ಸರ್. ಈಗ ಯುವಕರ ಒಂದು ಕೃಷಿನಲ್ಲಿ ಪಾಲ್ಗೊಳ್ಳಿಕೆ ಈಗ ಬಹಳ ಕಳೆದ ಒಂದು ನಮ್ಮ 3-4 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಲಾಸ್ಟ್ 2 ಹೆಚ್ಚಿನ ಒಂದು ಆಸಕ್ತಿಯನ್ನ ಯುವಕರು ಈ ಕೃಷಿ ಕಡೆಗೆ ಹೆಚ್ಚು ಒಲವನ್ನ ಕೊಡ್ತಾ ಇದೆ. ಒಳ್ಳೇದು ಡಾಕ್ಟರ್ ರವಿ ಎಸ್ ಅವರೇ, ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಹೊಸಪೇಟೆ ಕೇಂದ್ರದ ಎಲ್ಲ ರೈತ ಕೇಳುಗರಿಗೆ ಮುಂಗಾರು ಹಂಗಾಮಿನಲ್ಲಿ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ಎಲ್ಲ ರೈತ ಬಂಧುಗಳಿಗೂ ಧನ್ಯವಾದಗಳು. ಮುಂಗಾರು ಹಂಗಾಮಿನಲ್ಲಿ ರೈತರು ಕೈಗೊಳ್ಳಬೇಕಾದ ಮುಂಜಾಗ್ರತೆ ಕ್ರಮಗಳು ಕುರಿತು ಬಳ್ಳಾರಿ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಸ್ ಅವರೊಂದಿಗೆ ಈವರೆಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪಾರ್. ರೈತ ಬಾಂಧವರೇ, 100.5 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಕೇಳ್ತಾ ಇದ್ದೀರಿ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ. ಈಗ ಕೇಳೋಣ ಹವಾಮಾನ ವರದಿ ಶಾಂತಪ್ಪ ದುತ್ರಗಾವಿ ಅವರಿಂದ. ನಮಸ್ಕಾರ ರೈತ ಬಾಂಧವ್ರೆ, ನಾನು ಡಾಕ್ಟರ್ ಶಾಂತಪ್ಪ ದುತ್ರಗಾವಿ ಅಂತ ಹೇಳಿ ತಾಂತ್ರಿಕ ಅಧಿಕಾರಿಯಾಗಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ರೈತ ಬಾಂಧವ್ರೆ, ಇವಾಗ ನಾನು ಈ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಯಾವ ರೀತಿ ಈ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಹವಾಮಾನದ ಮುನ್ಸೂಚನೆ, ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿ ಒಂದು ಹವಾಮಾನದ ಮುನ್ಸೂಚನೆ ಇರುತ್ತೆ ಅಂತ. ಇಲ್ಲಿವರೆಗೂ ನಮಗೆ ಈ ಒಂದು ಮುಂಗಾರು ಮಳೆ ಅಂದ್ರೆ ಮುಂಗಾರು ಹಂಗಾಮ ಪ್ರಾರಂಭ ಆಗೈತಿ. ಅಂದ್ರೆ ಜೂನ್ಲಿಂದನೇ ನಮಗೆ ಮುಂಗಾರು ಹಂಗಾಮ ಪ್ರಾರಂಭ ಆಗುತ್ತೆ. ಆ ಪ್ರತಿ ಸಲ ಏನಾಗ್ತಿತ್ತಪ್ಪ ಅಂತಂದ್ರೆ 7 ಅಂದ್ರೆ ನಾವೇನು ಮಿರ್ಗ ಅಂತ ಹೇಳ್ತೀವಲ್ಲ, ಮಿರ್ಗದ ಮಳೆ ಹೂಡ್ಬೇಕಾಗಿತ್ತು. ಅದು ಈ ಸಲ ಏನಾಗ್ಬಿಡುತ್ತಪ್ಪ ಅಂತಂದ್ರೆ ನಮ್ಗೆ ಒಂದು ಮುನ್ಸೂಚನೆ ಏನಾಗಿತ್ತಂತಂದ್ರೆ, ನಮಗೆ ಮುಂಗಾರು ಮಳೆ ಸುಮಾರು ಒಂದು ವಾರ ಲೇಟ್ ಆಗಿ ಪ್ರಾರಂಭ ಆಗುತ್ತೆ ಮತ್ತು ಸ್ವಲ್ಪ ಕೊರತೆ ಆಗುತ್ತೆ ಅಂತ ಹೇಳಿದ್ರು. ಸೊ ಅದೇ ರೀತಿ ನಮ್ಗೆ ಏನಾಯ್ತಂತಂದ್ರೆ, ಮುಂಗಾರು ಮಳೆ ನಮಗೆ ಒಂದು ವಾರ ಲೇಟ್ ಆಗಿ ನಮ್ಮ ಕರ್ನಾಟಕವನ್ನ ಪ್ರವೇಶಿಸ್ತು. ಅದಾದ್ಮೇಲೆ ಮುಂದಿನ ಒಂದು ದಿವಸಗಳಲ್ಲಿ ನಮ್ಗೆ ಅದರ ಮಳೆಯನ್ನ ನಮ್ಗೆ ಸರಿಯಾಗಿ ಬರಲಿಲ್ಲ, ಅಂದ್ರೆ ಅದರ ಕೊರತೆಯನ್ನ ಎದ್ದು ಕಾಣಿಸ್ತಾ ಇದೆ. ಹಾಗೇನೆ ನಮಗೆ ಮುಂದಿನ ಒಂದು ವಾರದ ಒಂದು ಮಳೆ ನೋಡುದಾದ್ರೆ, ಅಷ್ಟೊಂದು ಈ ಒಂದು ಬಿತ್ತಿ ಏನು ನಾಟಿ ಆಗುವಂತ ಒಂದು ಸಸಿ ಆಗುವಂತ ಒಂದು ಏನು ಮಣ್ಣಿನ ತೇವಾಂಶದಷ್ಟು ನಮಗೆ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಸೊ ಆದ್ದರಿಂದ ರೈತ ಬಾಂಧವರು ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗಿ ಆ ಒಂದು ಬಿತ್ತಲಿಕ್ಕೆ ಯೋಗ್ಯವಾದಂತ ಮಣ್ಣಿನ ಹಸಿ ಆದ್ಮೇಲೆನೆ ತಾವು ಬಿತ್ತನೆ ಕಾರ್ಯವನ್ನ ಕೈಗೊಳ್ಳಬೇಕು. ಅದಕ್ಕಾಗಿ ಇನ್ನೂ ಒಂದು ವಾರ ತಾವು ವೇಟ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಈ ಒಂದು ಮಳೆ ಮುಂದಿನ ಒಂದು ದಿವಸದಲ್ಲಿ ನಮಗೆ ಮಳೆ ಬಂತಪ್ಪ ಅಂತಂದ್ರೆ ನಮ್ಗೆ ಏನ್ ಮಾಡ್ಬೇಕು, ಆ ಮಳೆ ನೀರನ್ನ ಹಿಡಿದಿಟ್ಕೊಳ್ಳೋ ಹಾಗೆ ಆ ಮಣ್ಣಿನಲ್ಲಿ ನಮ್ಗೆ ಒಂದಿಷ್ಟು ಚಟುವಟಿಕೆಗಳನ್ನ ಕೈಗೊಳ್ಳಬೇಕಾಗತ್ತೆ. ಸೊ ತಾವು ಇಳಿಜಾರಿಗೆ ಅಡ್ಡಲವಾಗಿ ಚೌಕು ಮಡಿಗಳನ್ನ ತಯಾರಿಸ್ಕೊಳ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಈ ಸಲ ಮಳೆ ಬರುವ ಸಾಧ್ಯತೆಗಳು ಅಂದ್ರೆ ಮಳೆಯಲ್ಲಿ ವ್ಯತ್ಯಾಸ ಕಡಿಮೆ ಬರುವ ಸಾಧ್ಯತೆ ಇರುವುದರಿಂದ ಬಂದ ನೀರನ್ನ ನಮ್ಮ ಹೊಲಗಳಲ್ಲಿ ಇಂಗುವ ಹಾಗೆ ಚೌಕು ಮಡಿಗಳನ್ನ ತಾವು ಮಾಡ್ಕೋಬೇಕು. ಆಮೇಲೆ ಆಲ್ರೆಡಿ ಎಲ್ಲೆಲ್ಲಿ ಬಿತ್ತಿರ್ತೀರಾ ಅಲ್ಲಿ ಏನ್ ಮಾಡೋಕಪ್ಪ ಅಂತಂದ್ರೆ ಕಸದ ಹೊದಿಕೆಯನ್ನ ನಮ್ಮ ಏನು ಮಣ್ಣಿನ ಮೇಲೆ ಹಾಕ್ಬೇಕಾಗತ್ತೆ. ಆಮೇಲೆ ರಿಪೀಟೆಡ್ ಆಗಿ ಎಡೆಕುಂಟೆಗಳನ್ನ ಹೊಡಿಬೇಕು, ಯಾಕಂದ್ರೆ ಇರುವ ಒಂದು ತೇವಾಂಶವನ್ನ ಆವಿಯಾಗಿ ಹೋಗದೆ ಇರುವ ಹಾಗೆ ನಮ್ಮ ಭೂಮಿಯಲ್ಲಿ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಹಾಗೇನೆ ಈಗ ನಾವು ಹೆಸರು ಬಿತ್ತನೆ ಏನಾದ್ರೂ ಮಳೆ ಬಂದ್ಮೇಲೆ ಹೆಸರು ಬಿತ್ತನೆ ತಾವು ಏನಾದ್ರು ಮಾಡ್ತಾ ಇದ್ರೆ ಅದಕ್ಕೆ ನಾವು ಸುಮಾರು 5-6 kg ಒಂದ್ ಎಕರೆಗೆ ಬಿತ್ತನೆ ಮಾಡ್ಬೇಕಂತ ಹೇಳ್ತೀವಿ. ಸೊ ಬಿತ್ತುವುದಕ್ಕಿಂತ ಮುಂಚೆ ನಾವು ರೈಜೋಬಿಯಂ 200 g ಮತ್ತು ರಂಜಕ ಕರಗಿಸುವ ಅಣುಜೀವಿಯಿಂದ ಅದು 500 g ಇದರಿಂದ ಬೀಜೋಪಚಾರ ಮಾಡಿ ತಾವು ಬಿತ್ತನೆಯನ್ನ ಕೈಗೊಳ್ಬೇಕು. ಹಾಗೇನೆ ಕಳೆ ನಿಯಂತ್ರಣಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ತಮ್ಮ ಹೊಲದಲ್ಲಿ ಆಲ್ರೆಡಿ ಜಾಸ್ತಿ ಕಳೆ ಏನರ ಬರ್ತಿತ್ತಂದ್ರೆ ಅದಕ್ಕೆ ನಾವು ಬಿತ್ತಿದ ದಿವಸ ಅಥವಾ ಬಿತ್ತಿದ ಮರುದಿವಸ ನಾವು 1.3 liter ಪೆಂಡಿಮಿಥಿಲಿನ್ ಅಂತ ಹೇಳ್ತೀವಿ, ಅದು 30 EC ರೂಪದಲ್ಲಿ ಇರುತ್ತೆ. ಸೊ ಇದನ್ನ ಒಂದು ನಾವು ಸುಮಾರು 300 liter ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಣೆ ಮಾಡಬೇಕು. ಇದು ಇವಾಗ ಒಂದು ಮಳೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಅಲ್ಲ, ಮಳೆ ಬಂದ ಮೇಲೆ ತಾವೇನಾದ್ರೂ ಬಿತ್ತನೆ ಮಾಡ್ಬೇಕಾದ್ರೆ ಈ ರೀತಿ ಕಳೆನಾಶಕವನ್ನ ಸಿಂಪಡಣೆ ಮಾಡ್ಬೇಕಾದ್ರೆ ಇದನ್ನ ತಾವು ಅನುಸರಿಸಬೇಕಾಗತ್ತೆ. ಸೊ ಏನು ಸಿಂಪಡಣೆ ಮಾಡುವ ಸಮಯದಲ್ಲಿ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರಬೇಕಾಗತ್ತೆ, ಅಂದ್ರೆ ಇದು ಚೆನ್ನಾಗಿ ಕೆಲಸ ಮಾಡ್ತೈತೆ. ಹಾಗೇನೆ ನಾವು ಹತ್ತಿ ಬಿತ್ತನೆ ಸಹ ರೈತರು ಮಾಡ್ತಾ ಇದ್ದಾರೆ. ಸೊ ಮಳೆ ಬಂದ ಮೇಲೆ ತಾವು ಹತ್ತಿ ಒಂದು ತಳಿಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕಪ್ಪ ಅಂತಂದ್ರೆ, ACH 1155 ಅಂತ ಇದೆ, ACH 155 ಇದೆ, RCH ಅಂತ ಇದೆ, ಆಮೇಲೆ ರಾಶಿ ಮಾಗ್ನ ಅಂತ ಇದೆ. ಸುಮಾರು ಈ ರೀತಿ ತಳಿಗಳನ್ನು ತಮ್ಮ ಅಂಗಡಿಗಳಲ್ಲಿ ಸಿಗ್ತಾ ಇರ್ತವೆ. ಸೊ ತಮ್ಮ ಹತ್ತಿರದ ಒಂದು ಏನಾಗುತ್ತೆ ಕೃಷಿ ಕೇಂದ್ರ ಆಗ್ಲಿ, ಕೃಷಿ ಸಂಪರ್ಕ ಕೇಂದ್ರ ಮತ್ತು ಕೃಷಿ ಸಂಶೋಧನಾ ಕೇಂದ್ರದ ಒಂದು ವಿಜ್ಞಾನಿಗಳ ಜೊತೆಗೆ ಸಂಪರ್ಕಿಸಿ ಈ ಒಂದು ತಳಿಗಳ ಆಯ್ಕೆಯನ್ನ ತಾವು ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಈ ಇತ್ತಿತ್ತಲಾಗಿ ಸ್ವಲ್ಪ ನಕಲಿ ತಳಿಗಳು ಹಾವಳಿ ಜಾಸ್ತಿ ಆಗೈತೆ. ಸೊ ಅದಕ್ಕಾಗಿ ಈ ಒಂದು ತಳಿಗಳ ಆಯ್ಕೆಯಲ್ಲಿ ತಾವು ಗಮನ ವಹಿಸಿ ಒಂದು ವಿಜ್ಞಾನಿಗಳ ಜೊತೆಗೆ ಡಿಸ್ಕಸ್ ಮಾಡಿ ಈ ಒಂದು ತಳಿಗಳನ್ನ ತಾವು ಸೆಲೆಕ್ಟ್ ಮಾಡಿ ತಗೊಂಡು ಬಿತ್ತನೆ ಕಾರ್ಯವನ್ನ ಕೈಗೊಳ್ಳಬಹುದು. ಹಾಗೇನೆ ಈಗ ನಾವು ತೊಗರಿಗೆ ಬಂದ್ರೆ, ತೊಗರಿಗೆ ನಮಗೆ ಸೂಕ್ತವಾದ ತಳಿಗಳಂದ್ರೆ TS3R ಅಂತ ಹೇಳ್ತೀವಿ, GRG 811 ಅಂತ ಇದೆ. ಆಮೇಲೆ ಸ್ವಲ್ಪ ನೀರಾವರಿ ಒಂದು ಅನುಕೂಲ ಇತ್ತಪ್ಪ ಅಂತಂದ್ರೆ BSMR 736 ಅಂತ ಇದೆ. ಸೊ ಈ ಒಂದು ತಳಿಗಳನ್ನ ತಾವು ತೊಗರಿಯಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ತೊಗರಿಗೆ ನಾವು ಅದಕ್ಕೂ ಸಹ ನಾವು ಬೀಜೋಪಚಾರ ಮಾಡ್ಬೇಕಂತ ಹೇಳ್ತೀವಿ, ಯಾಕಂದ್ರೆ ನಟೆ ರೋಗ ಅದು ಸಾಮಾನ್ಯವಾಗಿ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಅದನ್ನ ಒಂದು ನಾವು ತಡೆಗಟ್ಟಬೇಕಂತಂದ್ರೆ 5 g ಟ್ರೈಕೋಡರ್ಮ ಜೈವಿಕ ಪೀಡನಾಶಕ ಇರುತ್ತೆ. ಸೊ ಅದನ್ನ ಪ್ರತಿ KG ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಸೊ ಈ ರೀತಿ ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನಿಂದ ಯಾವ ರೋಗಗಳನ್ನ ಬರ್ತಾವಲ್ಲ ಅದನ್ನ ನಾವು ಸಾಧ್ಯವಾದ ಮಷ್ಟಿಗೆ ತಡೆಗಟ್ಟಬಹುದು. ಹಾಗೆ ಶೇಂಗಾವನ್ನ ತಾವು ಯಾರಾದರೂ ರೈತರು ಬಿತ್ತೋರಿದ್ದರೆ ಅದಕ್ಕೆ ತಳಿಗಳು ಯಾವಪ್ಪ ಅಂತಂದ್ರೆ ಅಜಯ ಮತ್ತು Kadri 9 ಅಂತಿದೆ, ಆ ತಳಿಗಳನ್ನ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಇದಕ್ಕೂ ಸಹ ನಾವು ಶೇಂಗಾದಲ್ಲಿ ಸಹ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೇಕಂತ ಹೇಳ್ತೀವಿ. ಅದು ಯಾವ್ದಪ್ಪ ಅಂತಂದ್ರೆ ಪ್ರತಿ KG ಬೀಜಕ್ಕೆ 3 g ಕ್ಯಾಪ್ಟನ್ ಅಂತ ಸಿಗುತ್ತೆ, 70 WP ರೂಪದಲ್ಲಿ, ಅದನ್ನ ತಾವು ಬೀಜೋಪಚಾರ ಮಾಡ್ಬೋದು. ಆಮೇಲೆ ನಾವು ಜೈವಿಕ ಒಂದು ಶಿಲೀಂಧ್ರ ನಾಶಕ 4 g ಟ್ರೈಕೋಡರ್ಮದಿಂದ ಸಹ ನಾವು ಬೀಜೋಪಚಾರ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಸೊ ಮಣ್ಣಿನಿಂದ ಮತ್ತು ಬೀಜದಿಂದ ಬರುವ ರೋಗಗಳನ್ನ ನಾವು ತಡೆಗಟ್ಟಬಹುದು. ಹಾಗೇನೆ ಈಗ ಸಾಕು ಪ್ರಾಣಿಗಳು ಅಂದ್ರೆ ದನಕರಗಳಲ್ಲಿ ಏನಾಗುತ್ತೆ, ನಮ್ಮ ಮುಂಗಾರು ಮಳೆ ಒಂದೇನ್ ಬಂತಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಕೆಲವೊಂದು ರೋಗಗಳು ಬರುವ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಬೇಕು, ಲಸಿಕೆಗಳನ್ನ ಹಾಕ್ಸ್ರಿ. ಆಮೇಲೆ ಈಗ ಸ್ವಲ್ಪ ಮುಂಗಾರು ಮಳೆ ಅಂದ್ರೆ ಪೂರ್ವ ಮುಂಗಾರು ಮಳೆಯಲ್ಲಿ ಜಾಸ್ತಿ ನಮ್ಗೆ ಗುಡುಗು ಸಿಡಿಲಿನ ಒಂದು ತೊಂದರೆ ಇರುತ್ತೆ. ಹಾಗೇನೆ ಈ ಒಂದು ಮುಂಗಾರು ಮಳೆಯಲ್ಲೂ ಸಹ ಪ್ರಾರಂಭಿಕ ಹಂತದಲ್ಲಿ ಗುಡುಗು ಸಿಡಿಲಿನ ಒಂದು ಸಂದರ್ಭಗಳಿರ್ತವೆ. ಅದಕ್ಕಾಗಿ ಜಾನುವಾರುಗಳನ್ನ ಒಂದು ಸುರಕ್ಷಿತ ಸ್ಥಳಗಳಲ್ಲಿ ಕಟ್ಟಬೇಕಂತ ಹೇಳ್ತೀನಿ. ರೈತ ಬಾಂಧವರಿಗೆ ನಾ ಕೊನೆಯಲ್ಲಿ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ತಾವು ಇನ್ನೂ ಒಂದು ವಾರದವರೆಗೆ ಅಂದ್ರೆ ಬಿತ್ತನೆಗೆ ಬೇಕಾಗುವಂತ ತೇವಾಂಶ ಕೊಡುವ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಸೊ ಆದ್ದರಿಂದ ತಮಗೆ ಸಫಿಸಿಯಂಟ್ ಅಂದ್ರೆ ಸಾಕಾಗುವಷ್ಟು ಬಿತ್ತನೆಯಲ್ಲಿ ಬಿತ್ತಲಿಕ್ಕೆ ಸಾಕಾಗುವಷ್ಟು ಮಳೆ ಬಂದ ಮೇಲೆನೆ ಸಹ ತಾವು ಈ ಬಿತ್ತನೆ ಕಾರ್ಯವನ್ನ ಕೈಗೊಳ್ಬೇಕು. ಸೊ ಅಲ್ಲಿವರೆಗೂ ತಾವು ವೇಟ್ ಮಾಡಬೇಕು. ಸೊ ಇಷ್ಟು ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಶಾಂತಪ್ಪ ದುತ್ತರಗಾವಿ ಅವರಿಂದ ಈವರೆಗೆ ಹವಾಮಾನ ವರದಿ ಕೇಳಿದಿರಿ. ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಈಗ ಬೆಂಬಲ ಬೆಲೆ ಕುರಿತು ಮಾಹಿತಿ. ಕೇಂದ್ರ ಸರ್ಕಾರದ 2003-2004 ಮುಂಗಾರು ಬೆಳೆಗಳ ಬೆಂಬಲ ಬೆಲೆ ಈ ರೀತಿಯಾಗಿವೆ. ಭತ್ತ 2183, ಭತ್ತ ಎ ಗ್ರೇಡ್ 2203, ಜೋಳ ಹೈಬ್ರಿಡ್ 3180, ಮಾಲ್ದಂಡಿ ಜೋಳ 3225, ರಾಗಿ 3846, ಮೆಕ್ಕೆಜೋಳ 2090, ತೊಗರಿ 7000, ಹೆಸರುಕಾಳು 8558, ಉದ್ದು 6950, ಶೇಂಗಾ 6377, ಸೂರ್ಯಕಾಂತಿ ಬೀಜ 6760, ಹಳದಿ ಸೋಯಾಬೀನ್ 4600, ಎಳ್ಳು 8635, ಹುಚ್ಚೆಳ್ಳು 7734, ಮಧ್ಯಮ ಹತ್ತಿ 6620, ಉದ್ದ ಹತ್ತಿ 7020. ಇದುವರೆಗೆ ಬೆಂಬಲ ಬೆಲೆ ಕೇಳಿದ್ರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರೈತರಿಗೆ ಸಲಹೆ. ಇತ್ತೀಚಿನ ದಿನಗಳಲ್ಲಿ ಕಳೆ ನಿರ್ವಹಣೆ ಕಾರ್ಯ ರೈತರಿಗೆ ಸಮಸ್ಯೆಯಾಗಿ ಕಾಡ್ತಾ ಇದೆ. ಕಳೆಗಳು ಬೆಳೆಗಳೊಂದಿಗೆ ಪೋಷಕಾಂಶ, ನೀರು, ಬೆಳಕು ಹಾಗೂ ಸ್ಥಳಕ್ಕಾಗಿ ತೀವ್ರ ಪೈಪೋಟಿ ನಡೆಸಿ ಬೆಳೆಗಳ ಇಳುವರಿಯನ್ನು ಕುಂಠಿತಗೊಳಿಸುತ್ತವೆ. ಇನ್ನು ಕೆಲವು ವಿಶೇಷ ಕಳೆಗಳು ಬೆಳೆಗಳ ಬೇರು ಅಥವಾ ಕಾಂಡಗಳ ಜೊತೆಗೆ ಸಂಪರ್ಕ ಏರ್ಪಡಿಸಿಕೊಂಡು ಪೋಷಕಾಂಶ ಮತ್ತು ನೀರನ್ನು ನೇರವಾಗಿ ಮುಖ್ಯ ಬೆಳೆಯಿಂದ ಹೀರಿಕೊಂಡು ಬೆಳೀತವೆ. ಇವಕ್ಕೆ ಪರಾವಲಂಬಿ ಕಳೆಗಳು ಅಂತ ಹೇಳ್ತಾರೆ. ಈ ಕಳೆಗಳಿಂದ ಆಗುವ ಹಾನಿ ಅಪಾರ. ಬಿಳಿಚಿ ಕಸ, ಬಿಳಿಚಿಗಿನ ಕಸ, ಉರಿಮಲ್ಲಿಗೆ ಅಥವಾ ಮಲ್ಲಿಗೆ ಕಸ ಅನ್ನುವಂಥ ಈ ಕಸ ಪರಾವಲಂಬಿ ಕಸ. ಇದು ಏಕದಳ ಧಾನ್ಯ ಬೆಳೆಗಳಾದ ಜೋಳ, ಮೆಕ್ಕೆಜೋಳ, ಕಬ್ಬು, ಸಜ್ಜೆ ಮುಂತಾದವುಗಳನ್ನು ಆಶ್ರಯಿಸಿ ಬೆಳೆಯುತ್ತೆ. ಈ ಬೆಳೆಗಳ ಬೇರುಗಳು ಉತ್ಪಾದಿಸುವ ಸ್ಟ್ರೈಗಾಲ್ ಎಂಬ ಪ್ರಚೋದಕದಿಂದ ಬಿಳಿ ಕಸದ ಬೀಜಗಳು ಮೊಳಕೆ ಪಡೆದು 25-30 ದಿವಸ ಮಣ್ಣಿನಲ್ಲಿದ್ದು ಬೇರಿನೊಂದಿಗೆ ಸಂಪರ್ಕ ಏರ್ಪಡಿಸಿಕೊಂಡು ಅಲ್ಲಿಯೇ ಬೆಳೆದು ಆ ನಂತರ ಬೆಳೆ ಬಿತ್ತಿದ 50-60 ದಿನಗಳ ನಂತರ ಹೊರಗೆ ಕಾಣಿಸಿಕೊಳ್ತವೆ. ಕಬ್ಬಿನ ಬೆಳೆಯಲ್ಲಿ ಕಬ್ಬು ನಾಟಿ ಮಾಡಿದ 100-120 ದಿನಗಳ ನಂತರ ಇವು ಕಾಣಿಸಿಕೊಳ್ತವೆ. ಇದರ ಬಾಧೆಗೆ ಒಳಗಾದಂಥ ಬೆಳೆಗಳು ಬೆಳವಣಿಗೆ ಹೊಂದದೆ ಸುಟ್ಟಂತಾಗ್ತವೆ. ಆದ್ದರಿಂದ ಈ ಕಸಕ್ಕೆ ಉರಿಮಲ್ಲಿಗೆ ಅಂತ ಕೂಡ ಹೇಳ್ತಾರೆ. ಈ ಕಸದ ಹತೋಟಿಗಾಗಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಬೇಕು. ಇದರಿಂದ ಕಳೆ ಬೀಜಗಳು ಆಳಕ್ಕೆ ಹೋಗಿ ಮೊಳಕೆ ಒಡೆಯುವುದಿಲ್ಲ. ಜಮೀನಿನ ಅಕ್ಕಪಕ್ಕದಲ್ಲಿರುವ ಮಾರ್ವಾಳಿ ಹುಲ್ಲು ಮುಂತಾದವನ್ನು ಆಶ್ರಯಿಸಿ ಈ ಕಸ ಬೆಳೆಯೋದ್ರಿಂದ ಅವು ಹೂವಾಡೋದಕ್ಕೆ ಮುಂಚಿತವಾಗಿಯೇ ಕಿತ್ತು ನಾಶಪಡಿಸಬೇಕು. ಹತ್ತಿ, ಶೇಂಗಾ, ಸೂರ್ಯಕಾಂತಿ, ಅಲಸಂದೆ, ಸೋಯಾಬೀನ್, ಔಡ್ಲ ಮುಂತಾದ ಬೆಳೆಗಳನ್ನು ಬೆಳೆದು ಬೆಳೆ ಪರಿವರ್ತನೆ ಮಾಡೋದ್ರಿಂದ ಕಳೆ ಸಸ್ಯದ ಬೇರುಗಳಲ್ಲಿ ಆಶ್ರಯ ಬೆಳೆ ಸಿಗದೆ ಅವು ನಾಶವಾಗ್ತವೆ. ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಇದ್ದಾಗ ಇದರ ಹಾವಳಿ ಹೆಚ್ಚು. ಆದ್ದರಿಂದ ಈ ಕಸ ಹೂ ಬಿಡುವ ಸಮಯದಲ್ಲಿ ನೀರು ಹಾಯಿಸಿ 2 ದಿನ ನೀರು ನಿಲ್ಲಿಸೋದ್ರಿಂದ ಇದರ ಬಾಧೆ ಕಡಿಮೆ ಮಾಡಬಹುದು. ಜಮೀನಿನ ಫಲವತ್ತತೆ ಹೆಚ್ಚಿಸೋದಕ್ಕೆ ಸಾವಯವ ಗೊಬ್ಬರ ಬಳಸಬೇಕು. ಸಾರಜನಕ ಪ್ರಮಾಣ ಅಧಿಕವಾಗಿರುವ ಮಣ್ಣಿನಲ್ಲಿ ಈ ಕಸದ ಬಾಧೆ ಕಡಿಮೆ ಇರೋದರಿಂದ ತೀವ್ರ ಬಾಧೆಗೆ ಒಳಗಾದ ಜಮೀನಿಗೆ ಸಾರಜನಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು. ಇದರ ಬೀಜೋತ್ಪಾದನಾ ಸಾಮರ್ಥ್ಯ ಅಧಿಕ ಮತ್ತು ಬೀಜಗಳು ಬಹುಕಾಲ ಜಮೀನಿನಲ್ಲಿ ಉಳಿತವೆ. ಇದಕ್ಕಾಗಿ ಕಳೆನಾಶಕ ಬಳಕೆ ಹೆಚ್ಚು ಪರಿಣಾಮಕಾರಿ. ಕಬ್ಬು ನಾಟಿ ಮಾಡಿದ 3-4 ದಿನಗಳಲ್ಲಿ ಕಳೆನಾಶಕ ಸಿಂಪಡಿಸಿದರೆ 30-40 ದಿನಗಳವರೆಗೆ ಅವು ಕಳೆ ನಿಯಂತ್ರಣ ಮಾಡ್ತವೆ. ಆದರೆ ಬಿಳಿ ಕಸ ಕಬ್ಬು ನಾಟಿ ಮಾಡಿದ 100 ದಿನದ ನಂತರ ಕಾಣಿಸಿಕೊಳ್ಳೋದ್ರಿಂದ ಆ ಹಂತದಲ್ಲಿ ಅಂದರೆ ಉರಿಮಲ್ಲಿಗೆ ಕಾಣಿಸಿಕೊಳ್ಳುವ ಮುಂಚೆ ಸಿಂಪರಣೆ ಮಾಡೋದು ಉತ್ತಮ. ಪ್ರತಿ ಎಕರೆಗೆ 1 ಕಿಲೋಗ್ರಾಂ ಅಟ್ರಾಜಿನ್ ಅಥವಾ 0.5 ಕಿಲೋಗ್ರಾಂ ಮೆಟ್ರಿಬ್ಯುಜಿನ್ ಅಥವಾ 400 ಮಿಲಿಲೀಟರ್ ಆಕ್ಸಿಫ್ಲೋರೋಪೆನ್ ಅಥವಾ 0.5 ಕಿಲೋಗ್ರಾಂ ಪ್ರಮಾಣದ ಡೈಯುರಾನ್ ಕಳೆನಾಶಕವನ್ನು 400 ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಪ್ರತಿ ಎಕರೆ ಪ್ರದೇಶಕ್ಕೆ ಕಬ್ಬಿನ ಸಾಲುಗಳ ಮಧ್ಯೆ ಸಿಂಪರಣೆ ಮಾಡಬೇಕು. ಸಾಲಿನ ಎರಡೂ ಪಕ್ಕಗಳಲ್ಲಿ ನೇಗಿಲು ಸಾಲು ಮಾಡಿ ಆ ಸಾಲುಗಳಲ್ಲಿ ಸಿಂಪರಣೆ ಮಾಡಿದರೆ ಇನ್ನೂ ಉತ್ತಮ. ಇದರಿಂದ ಹೊರಗೆ ಕಾಣಿಸಿಕೊಂಡ ಉರಿಮಲ್ಲಿಗೆ ಅಲ್ಲದೆ ಮಣ್ಣಿನಿಂದ ಆಗ್ತಾನೆ ಹೊರಬರುತ್ತಿರುವಂಥ ಉರಿಮಲ್ಲಿಗೆ ಕೂಡ ಹತೋಟಿಯಾಗುತ್ತೆ. ಅಲ್ಲದೆ ಇನ್ನಿತರ ಅಗಲ ಎಲೆಯ ಕಸಗಳು ಇದರಿಂದ ಹತೋಟಿಯಾಗ್ತವೆ. ಸೂರ್ಯಕಾಂತಿ ಬೆಳೆಯಲ್ಲಿ ತೆನೆ ತಿನ್ನುವ ಕೀಟ ಹೆಲಿಕೋವರ್ಪ ಆರ್ಮಿಜರ ನೇರವಾಗಿ ಕಾಳನ್ನು ತಿನ್ನೋದರಿಂದ ಇದರಿಂದ ಆಗುವಂಥ ಹಾನಿ ಬಹಳಷ್ಟು. ಇದರ ಹತೋಟಿಗಾಗಿ ಮಾಗಿ ಉಳುಮೆಯ ಜೊತೆಗೆ ಲೈಂಗಿಕ ಆಕರ್ಷಕ ಬಲೆಗಳನ್ನು ಅಥವಾ ಬೆಳಕಿನ ಬಲೆಗಳನ್ನು ಉಪಯೋಗಿಸಿ ಕೀಟಗಳ ಚಲನವಲನಗಳನ್ನು ಕಂಡುಕೊಂಡು ವಿಷಕಾರಿಯಲ್ಲದ ಕೀಟನಾಶಕಗಳಾದಂಥ ಬೇವಿನ ಕಷಾಯ 5% ನಂಜಾಣು ರೋಗ NPV ಪ್ರತಿ ಹೆಕ್ಟೇರ್ಗೆ 250 ಎಲಿನಂತೆ 40-55 ದಿವಸಗಳ ನಂತರ ಸಿಂಪರಣೆ ಮಾಡಬೇಕು. ಪರತಂತ್ರ ಜೀವಿಗಳಾದಂಥ ಟ್ರೈಕೋಗ್ರಾಮಾ ಖಿಲೋನಿಸನ್ನು ಎಕರೆಗೆ 20,000 4-5 ಬಾರಿ ಬಿಡಬೇಕು. ಆನಂತರ ಅವಶ್ಯಕತೆ ನೋಡಿಕೊಂಡು ಪ್ರೊಫೆನೋಫಾಸ್ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ಸಿಂಪರಣೆ ಮಾಡಬಹುದು. ಗಿರೀಶ್ ವಿ ಪಾಟೀಲ್ ಅವರಿಂದ ಇವರಿಗೆ ರೈತ